ಮನವಿಯನ್ನು ಮಾಡಿದೆ. ಇದೇ ಮೊದಲ ಬಾರಿಗೆ ಅಂತಾರಾಷ್ಟೀಯ ವರ್ಗಾವಣೆಯಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ 4 ಆನೆಗಳನ್ನು ಜಪಾನ್ಗೆ ಯಶಸ್ವಿಯಾಗಿ ಸ್ಥಳಾಂತರ ಮಾಡಲಾಗಿದೆ. 8 ಗಂಟೆಗಳಿಗೂ ಹೆಚ್ಚು ಕಾಲ ಪ್ರಯಾಣದ ಬಳಿಕ ಅಲ್ಲಿ ಅವು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಸುರೇಶ್, ಗೌರಿ, ಶ್ರುತಿ, ತುಳಸಿ ಎಂಬ 4 ಆನೆಗಳನ್ನು ಜಪಾನ್ನ ಒಸಾಕಾದ ಕನ್ನೈ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಕತಾರ್ ಏರ್ವೇಸ್ ಸರಕು ವಿಮಾನದಲ್ಲಿ ಸಾಗಿಸಲಾಗಿತ್ತು. 2 ಪಶುವೈದ್ಯಕೀಯ ಅಧಿಕಾರಿಗಳು, 4 ಮಾವುತರು, ಮೇಲ್ವಿಚಾರಕರು ಮತ್ತು ಜೀವಶಾಸ್ತ್ರಜ್ಞರನ್ನು ಒಳಗೊಂಡಂತಹ ತಂಡವು ಆನೆಗಳು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯವಾಗುವಂತೆ 15 ದಿನಗಳ ಕಾಲ ಜಪಾನ್ನಲ್ಲಿ ಉಳಿಯಲಿದೆ. ರಾಜ್ಯದಲ್ಲಿ 127 ಆರ್ಥಿಕ ಸಾಕ್ಷರತಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕ್ ಸಮಿತಿ ಕೆನರಾ ಬ್ಯಾಂಕ್ನ ವಿಭಾಗೀಯ ಪ್ರಬಂಧಕ ಪ್ರದೀಪ್ ಕುಮಾರ್ ಹೆಚ್ ಹೇಳಿದ್ದಾರೆ. ಆಕಾಶವಾಣಿಗೆ ಮಾಹಿತಿ ನೀಡಿದ ಅವರು, ಎಲ್ಲಾ ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಆರ್ಥಿಕ ಪರಿಪೂರ್ಣತಾ ಅಭಿಯಾನವನ್ನು ನಡೆಸಲಿದ್ದಾರೆ. ಈ ಮೂಲಕ ಗ್ರಾಮ ಪಂಚಾಯತ್ನಲ್ಲಿ 3 ತಿಂಗಳ ಕಾಲ ಅಭಿಯಾನ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಅರಳಿಗನೂರು ಕಡೆಯಿಂದ ಸಿರುಗುಪ್ಪ ಪಟ್ಟಣದ ಕಡೆಗೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಣೆ ಮಾಡುತ್ತಿದ್ದಂತಹ 3 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಸುಮಾರು 385 ಅಕ್ಕಿ ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ರಾತ್ರಿ 8 ಮನದ ಮಾತು ರಾಜ್ಯವ್ಯಾಪಿಯಲ್ಲಿ ಮರುಪ್ರಸಾರವಾಗಲಿದೆ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ ಕೇಳಿ, ಮೊದಲಿಗೆ ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕುರಿತು ಡಾಕ್ಟರ್ ಮಂಜಣ್ಣಗೌಡ ಸಣ್ಣಗೌಡರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಕೃಷಿ ವಿಜ್ಞಾನಿಯವರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ. ಇವರು ಏರೋಬಿಕ್ ಭತ್ತದ ಬೇಸಾಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಮಂಜನಗೌಡ ಸಣ್ಣಗೌಡ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಡಾಕ್ಟರ್ ಮಂಜನಗೌಡ ಅವರೇ, ನಮಗಿವತ್ತು ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏರೋಬಿಕ್ ಪದ್ಧತಿ ಅಂದರೆ ಏನು, ಯಾಕೆ ಈ ಒಂದು ಪದ್ಧತಿಯಲ್ಲಿ ಭತ್ತ ಬೇಸಾಯ ಮಾಡಿದರೆ ಒಳ್ಳೇದಾಗ್ತದೆ, ಏನು ಹೇಳಿ ನಮ್ಮ ರೈತ ಬಾಂಧವರಿಗೆ. ತಮ್ಗೆಲ್ಲ ಗೊತ್ತು, ನಾವೆಲ್ಲ ನೋಡ್ತಿದೀವಿ ಸಾಮಾನ್ಯವಾಗಿ ಈ ಭತ್ತವನ್ನ ಮೊದಲಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಕೆಸರುಗದ್ದೆ ಸಸಿ ಮಾಡಿ ಬೆಳೆಯುವುದು ಒಂದು ವಾಡಿಕೆ ಪದ್ಧತಿ ಇತ್ತು. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದೀವಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಮಳೆಯ ಹಂಚಿಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ನಾವು ನೋಡ್ತಾ ಇದೀವಿ ವರ್ಷದಿಂದ ವರ್ಷಕ್ಕೆ ಅಥವಾ ನಾವು ಮಳೆ ಸರಿಯಾಗಿ ಆಗ್ತಾ ಇಲ್ಲ, ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ನೀರಿನ ಅಭಾವ ಉಂಟಾಗ್ತದೆ. ಅಂತಹ ಸಂದರ್ಭದಲ್ಲಿ ನೀರಿನ ಅಭಾವದಿಂದಾಗಿ ನಾವು ಅಚ್ಚುಕಟ್ಟು ಪ್ರದೇಶದಲ್ಲಿರುವ ರೈತರಿಗೆ ಭತ್ತ ಬೆಳೆಯುವುದು ಕಷ್ಟ ಆಗ್ಬಿಡ್ತದೆ. ಆದ್ರೆ ಇಂತಹ ಸಮಯದಲ್ಲೂ ಕೂಡ ನಾವು ಈ ದೊರೆಯುವಂತ ಕಡಿಮೆ ಪ್ರಮಾಣದ ನೀರನ್ನು ಬಳಸಿಕೊಂಡು ಕೆಸರುಗದ್ದೆಯನ್ನು ತಯಾರು ಮಾಡದೆ, ನಮಗೆಲ್ಲ ಗೊತ್ತಿರುತ್ತೆ ಭತ್ತವನ್ನು ನಾವು ಕೆಸರುಗದ್ದೆ ಅನಾದಿ ಕಾಲದಿಂದಲೂ ಕೆಸರುಗದ್ದೆ ಮಾಡಿನೇ ಭತ್ತ ಬೆಳೆಯುವಂತದ್ದು ವಾಡಿಕೆ ಪದ್ಧತಿ. ಈಗ ನಾವು ಏರೋಬಿಕ್ ಪದ್ಧತಿಯಲ್ಲಿ ಏನ್ ಹೇಳ್ತಿದೀವಿ ಅಂದ್ರೆ, ಕೆಸರುಗದ್ದೆಯನ್ನು ಮಾಡದೇನೆ ಭತ್ತವನ್ನು ನೇರವಾಗಿ ಬಿತ್ತನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪದ್ಧತಿ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಇದೇ ಒಂದು ಪದ್ಧತಿಯನ್ನು ನಾವು ಏರೋಬಿಕ್ ಭತ್ತದ ಬೇಸಾಯ ಅಂತ ಕರಿತೀವಿ. ಹಿಂದೆ ನಾನು ಹೇಳ್ತಾ ಇದ್ದೆ ಕೂರಿಗೆ, ಇದನ್ನ ಏನಂತೀವಿ ನಾವು ಅರೆ ನೀರಾವರಿ ಪದ್ಧತಿಯಲ್ಲಿ ಒಂದು ಮಾಡುವಂತ ಪದ್ಧತಿ ಇದು, ಕೂರಿಗೆ ಅಥವಾ ಹೊಲ ಭತ್ತ ಅಂತ ಕರಿತಾ ಇದ್ರು. ಹಿಂದೆ ಈ ಪದ್ಧತಿಯನ್ನು ವೈಜ್ಞಾನಿಕವಾಗಿ ಮತ್ತು ಸುಧಾರಿತ ಒಂದು ಬೇಸಾಯ ಪದ್ಧತಿಗಳಿಗೆ ಅನುಸಾರವಾಗಿ ಕೆಸರುಗದ್ದೆಯನ್ನು ತಯಾರು ಮಾಡದೆ ನಾವು ಉತ್ತಮ ಇಳುವರಿಯನ್ನು, ಭತ್ತದ ಇಳುವರಿಯನ್ನು ಪಡೆಯುವ ಒಂದು ವಿಧಾನನೇ ಇದು ಏರೋಬಿಕ್ ಭತ್ತದ ಬೇಸಾಯ ಅಂತ ನಾವು ಹೇಳ್ಬಹುದು. ಡಾಕ್ಟರ್ ಮಂಜನಗೌಡರೇ, ಈಗ ನಾವು ಸಾಮಾನ್ಯವಾಗಿ ಈಗ ಏನು ಹೊಂಡಗದ್ದೆ ಅಂತೇವೆ ನಾವು, ನೀವು ಕೆಸರುಗದ್ದೆ ಅಂತ ಕರಿತೀರಿ, ಹೊಂಡಗದ್ದೆ ಬೇಸಾಯ ನಮ್ಗೆಲ್ಲ ಗೊತ್ತು, ಮಕ್ಕಿಗದ್ದೆ ಬೇಸಾಯ ಭತ್ತದ ಬೇಸಾಯ ಗೊತ್ತು, ಅದೇ ತರ ಈಗ ಬ್ರಾಡ್ಕಾಸ್ಟ್ ಸಿಸ್ಟಮ್ ಗೊತ್ತು, ನಮ್ಮ ಸಾಲು ನಾಟಿ ಮಾಡೋದು ಗೊತ್ತು. ಈಗ ಈಗ ಈ ಏರೋಬಿಕ್ ಪದ್ಧತಿಯಲ್ಲಿ ಈ ಸಸಿಗಳನ್ನ ಯಾವ ತರ ಹಾಕಬೇಕಾಗುತ್ತೆ? ಇದರಲ್ಲಿ ಸಸಿಗಳನ್ನ ನಾವು ತಯಾರು ಮಾಡ್ಕೊಳ್ಳೋಂತ ಅವಶ್ಯಕತೆ ಇರಲ್ಲ. ಇದರಲ್ಲಿ ನಾವು ನೇರವಾಗಿ ಬಿತ್ತನೆ ಮಾಡುವಂತ ಒಂದು ಪದ್ಧತಿ ಇದು. ನಾವು ಈ ಒಂದು ಬೇರೆಯ ಒಂದು ಹೊಲ ಬೆಳೆಗಳು ಅಂತ ಏನ್ ಹೇಳ್ತೀವಿ, ನಮ್ಮ ಒಂದು ಅಲಸಂದೆ ಇರಬಹುದು, ನಾವು ಬೇರೆ ಬೆಳೆಗಳನ್ನ ಅಥವಾ ಹೇಗೆ ನಾವು ಡೈರೆಕ್ಟ್ ಜಮೀನಲ್ಲಿ ಬಿತ್ತನೆ ಮಾಡ್ತೀವಿ ಅದೇ ತರ ಇದನ್ನು ಕೂಡ ಬಿತ್ತನೆ ಮಾಡುವಂತ ಒಂದು ಪ್ರಕ್ರಿಯೆ ಇದು. ಇದಕ್ಕೆ ಸಪರೇಟ್ ಆಗಿ ನಾವು ಸಸಿ ಮಡಿ ಮಾಡುವಂತ ಪ್ರಯೋಗ ಇಲ್ಲ, ಕೆಸರುಗದ್ದೆ ಮಾಡುವಂತ ಒಂದು ಪ್ರಮೇಯ ಇಲ್ಲ, ನೇರವಾಗಿ ಬಿತ್ತನೆ ಮಾಡುವಂತದ್ದು. ನಮಗೆ ಇದರಿಂದ ನಾವೇನಂತೀವಿ ಲೇಬರ್ ಸೇವಿಂಗ್ ಇದೆ, ನಮಗೆ ನೀರು ಏನಿಲ್ಲ ಅಂದ್ರೆ 30-40% ನಾವು ನೀರನ್ನ ಉಳಿಸಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ವಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನೀರು ಅಂತ ನೈಸರ್ಗಿಕ ಸಂಪನ್ಮೂಲ, ಬಹಳ ಒಂದು ಇದರ ವರ್ಷದಿಂದ ವರ್ಷಕ್ಕೆ ಇದರ ಲಭ್ಯತೆ ನಮಗೆ ಕಡಿಮೆ ಆಗ್ತಾ ಹೋಗ್ತದೆ, ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಆ ದೃಷ್ಟಿಯಲ್ಲಿ ಈ ಒಂದು ಏರೋಬಿಕ್ ಪದ್ಧತಿಯನ್ನ ನಾವು ಅನುಕೂಲ ಮಾಡೋದು ಅಳವಡಿಕೆ ಮಾಡೋದು ತುಂಬಾ ಅನುಕೂಲಕಾರಿ ರೈತರಿಗೆ ಅಂತ ಹೇಳ್ಬಹುದು. ನೀವು ಡಾಕ್ಟರ್ ಮಂಜನಗೌಡ ಅವರೇ ಅನುಕೂಲಕರ ಅಂತ ಹೇಳಿದ್ರಿ. ಈಗ ಹಳೆ ಪದ್ಧತಿಗೂ ಈ ಒಂದು ಏರೋಬಿಕ್ ಪದ್ಧತಿಗೆ ಭತ್ತದಲ್ಲಿ ಏನೇನ್ ಪದ್ಧತಿ ಅನುಸರಿಸ್ತಾರೆ ಅದ್ರ ಬಗ್ಗೆ ಹೇಳಿ. ಇದು ಸರ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಾವು ನೋಡಿದ್ವಿ ಕೆಸರುಗದ್ದೆಯಲ್ಲಿ ಈ ಒಂದು ಭತ್ತವನ್ನು ಬೆಳೆಯುವ ವಿಧಾನದಲ್ಲಿ ಅನೇಕ ತಾಂತ್ರಿಕ ನೂನ್ಯತೆಗಳಿವೆ. ಈ ಒಂದು ನೂನ್ಯತೆಗಳನ್ನು ಹೋಗಲಾಡುವ ಒಂದು ನಿಟ್ಟಿನಲ್ಲಿ ಕೂಡ ನಾವು ಏರೋಬಿಕ್ ಭತ್ತದ ಒಂದು ಅಳವಡಿಕೆ ಅವಶ್ಯಕವಾಗಿದೆ. ಮೊದಲನೇದಾಗಿ ನಾವು ತಾಂತ್ರಿಕ ನೂನ್ಯತೆ ಅಂತ ಹೇಳೋದಾದ್ರೆ ಕೆಸರುಗದ್ದೆ ತಯಾರಿಸಿ ಭತ್ತ ಮಾಡುವ ವಿಧಾನದಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅಲ್ವಾ. ನಾವು ಕೆಸರುಗದ್ದೆ ಮಾಡಿ ಭತ್ತದ ಬೆಳೆಯಬೇಕಾದ್ರೆ 1 kg ಬೆಳೆಯಬೇಕಾದ್ರೆ 5,000 liter ನೀರು ಬೇಕಾಗ್ತದೆ ಅಲ್ವಾ. ಈ ಒಂದು ಸರಿಸುಮಾರು 5,000 liter ನೀರು ಬೇಕಾಗ್ತದೆ ನೋಡ್ತಾ ಇದ್ದಾರೆ ನೀವೆಲ್ಲ. ಇತ್ತೀಚಿನ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇದು ಮೊದಲನೆಯ ಒಂದು ಅಂತರ್ಜಲ ಮಟ್ಟನೂ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ನಾವೆಲ್ಲ ಕೋಲಾರ ಆ ಒಂದು ಏರಿಯಾದಲ್ಲಿ ನೋಡ್ತಾ ಇದೀವಿ ಅಥವಾ ನಮ್ಮಲ್ಲಿನೇ ನಮ್ಮ ಒಂದು ಅರೆ ಮಲೆನಾಡು ಪ್ರದೇಶ ಇರಬಹುದು, ಅಲ್ಲೆಲ್ಲ ಅಂತರ್ಜಲ ಮಟ್ಟ ಮೊದಲ ರೈತರು 300-350 adi ನೀರು ಸಿಗ್ತಾ ಇದ್ದು ಈಗೆಲ್ಲ 700-800 adi 1,000 adi ಬೋರ್ವೆಲ್ ಕೊರೆದ್ರು ಕೂಡ ನೀರು ಸಿಗುವಂತದ್ದು ತುಂಬಾ ಪ್ರಾಬ್ಲಮ್ ಆಗಿದೆ. ಇಂತ ಒಂದು ಸಂದರ್ಭದಲ್ಲಿ ನಾವು ನೀರನ್ನ ಒಂದು ಜಾಸ್ತಿ ಪೋಲ್ ಮಾಡದೆ ಒಂದು ಈ ಒಂದು ಏರೋಬಿಕ್ ಭತ್ತದ ಪದ್ಧತಿನ ಅನುಸರಿಸಿಕೊಂಡು ಹೋಗೋದ್ರಿಂದ ನಮಗೆ ಒಂದು ನೀರಿನ ಉಳಿತಾಯ ಆಗುತ್ತೆ. ಇದು ಒಂದೇ ತಾಂತ್ರಿಕ ನ್ಯೂನತೆ ಅಂತ ಹೇಳೋದು. ಎರಡನೇದಾಗಿ ಹೇಳ್ಬೇಕು ಅಂದ್ರೆ ಕೆಸರುಗದ್ದೆ ಮಾಡಬೇಕು ಅಂದ್ರೆ ನಮಗೆ ಹೆಚ್ಚಿನ ಶ್ರಮ ಬೇಕಾಗ್ತದೆ, ಪಡ್ಲಿಂಗ್ ಮಾಡಬೇಕು, ಸಮಯ ಜಾಸ್ತಿ ಬೇಕು, ಹೆಚ್ಚಿನ ಪ್ರಮಾಣದ ಕೂಲಿ ಆಳುಗಳು ಬೇಕಾಗ್ತಾರೆ. ಇತ್ತೀಚೆಗೆ ದಿನ ಕೂಲಿ ಆಳುಗಳು ಸಿಗೋದೇ ತುಂಬಾ ಕಷ್ಟ ರೈತರಿಗೆ, ಹೌದು ತುಂಬಾ ಕಷ್ಟ ಕೂಲಿ ಆಳುಗಳು ಸಿಗೋದು. ಇವೆಲ್ಲ ಸಹ ಉತ್ಪಾದನಾ ವೆಚ್ಚವನ್ನ ಜಾಸ್ತಿ ಮಾಡ್ತಾವೆ. ಉತ್ಪಾದನಾ ವೆಚ್ಚ ಜಾಸ್ತಿ ಆದಾಗ ನಮಗೆ ಆದಾಯ ಕಡಿಮೆ ಆಗ್ತದೆ ಅಲ್ವಾ. ಮೂರನೇದಾಗಿ ಹೇಳ್ಬೇಕಂದ್ರೆ ನಾವು ಈ ಕೆಸರುಗದ್ದೆ ಮಾಡೋದ್ರಿಂದ ಮಣ್ಣಿನ ನಾವು ಕೆಸರುಗದ್ದೆ ಮಾಡಿದಾಗ ಏನ್ ಮಾಡ್ತೀವಿ, ಪಡ್ಲಿಂಗ್ ಮಾಡ್ತೇವೆ. ಮಣ್ಣನ್ನ ಕೆಳಗೆ ನೀರು ಪರ್ಕೊಲೇಟ್ ಹೋಗದೆ ಇರೋ ತರ ನಾವು ಪಡ್ಲಿಂಗ್ ಮಾಡಿದಾಗ ಏನಾಗುತ್ತೆ, ಮಣ್ಣಿನ ಕಣರಚನೆ ಹಾಳಾಗ್ತದೆ, ಮಣ್ಣನ್ನ ನಾವು ಹಾಳು ಮಾಡಿದಂಗ ಆಗುತ್ತೆ ಕೆಸರುಗದ್ದೆ ಮಾಡಿದಾಗ ಅಲ್ವಾ. ಈ ಸಾಮಾನ್ಯವಾಗಿ ನಾವು ಈ ಕೆಸರುಗದ್ದೆ ಮಾಡಿದಾಗ ಏನಾಗುತ್ತೆ, ಆನರೋಬಿಕ್ ಕಂಡೀಷನ್, ಆಮ್ಲಜನಕ ರಹಿತ ಸ್ಥಿತಿ ನಿರ್ಮಾಣವಾಗ್ತದೆ ಅಲ್ಲಿ, ಆನರೋಬಿಕ್ ಸ್ಥಿತಿ ನಿರ್ಮಾಣ. ಇಂಥ ಸಂದರ್ಭದಲ್ಲಿ ಮೀಥೇನ್ ಆಮ್ಲ, ಏನು ಹಸಿರು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದೀವಿ, ಇದಕ್ಕೆ ನಾವು ಈ ಆಮ್ಲ ಬಿಡುಗಡೆಯಾಗಿ ಪರಿಸರ ಮಾಲಿನ್ಯ ಉಂಟು ಮಾಡ್ತದೆ. ಇದು ಒಂದು ತಾಂತ್ರಿಕ ನ್ಯೂನತೆ ಅಂತ ಹೇಳ್ಬೋದು. ಬಟ್ ನೀವು ಕೇಳ್ಬೋದು ಈಗ ಇಷ್ಟೆಲ್ಲ ತಾಂತ್ರಿಕತೆ ನ್ಯೂನತೆಗಳು ಇದ್ರೂ ಕೂಡ ನಾವು ಕೆಸರುಗದ್ದೆಲೆ ಯಾಕೆ ಬೆಳೀತಾ ಇದೀವಿ ಭತ್ತನ ಅಂತ. ಅದು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಇಳುವರಿ ಮಟ್ಟ ಕೆಸರುಗದ್ದೆ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟ ಇಳುವರಿ ಮಟ್ಟ ಜಾಸ್ತಿ ಇದೆ ಭತ್ತದ ಇಳುವರಿ ಸ್ವಲ್ಪ ಮಟ್ಟಿಗೆ, ಅಂತ ಗಣನೀಯವಾಗಿ ಏರಿಕೆ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಬಟ್ ನಾವು ಈಗ ನೋಡ್ತಾ ಇದ್ದೀರಾ ನೀವು, ಆದ್ರೆ ಸ್ವಾಭಾವಿಕ ಸಂಪನ್ಮೂಲಗಳಲ್ಲಿ ಒಂದಾದಂತ ಈ ನಮ್ಮ ನೀರಿನ ಲಭ್ಯತೆ ಏರುಪೇರಾಗುತ್ತಿರುವುದರಿಂದ ಏರೋಬಿಕ್ ಭತ್ತವನ್ನು ಅಳವಡಿಸಿಕೊಳ್ಳೋದು ತುಂಬಾ ಮಹತ್ವ ಅಂತ ನಾವು ಹೇಳ್ಬೋದು ಅಲ್ವಾ. ಈಗ ಏರೋಬಿಕ್ ಪದ್ಧತಿ ಬೇಸಾಯ ಮಾಡ್ತಾ ಹೋದಾಗ ರೈತರಿಗೆ ಎಷ್ಟೆಷ್ಟು ಪ್ರಯೋಜನ ಆಗುತ್ತೆ? ಈಗ ಮೊದಲನೇದಾಗಿ ರೈತರಿಗೆ ನೇರವಾಗಿ ಬಿತ್ತನೆ ಮಾಡುವಂತದ್ದು, ಇದರಲ್ಲಿ ಬೇರೆ ಅವರಿಗೆ ಸಸಿ ಮಡಿ ಮಾಡ್ಕೊಂತಿರಲ್ಲ. ನೀರು ತುಂಬಾ ಕಡಿಮೆ ನೀರು, ಸಾಮಾನ್ಯವಾಗಿ 5,000 liter ಅಂತ ನಿಮಗೆ ನಾನು ಹೇಳಿದೆ, ಇದರಲ್ಲಿ 2,500 liter ನೀರು ಬೇಕಾಗ್ತದೆ 1 kg. ಸಾಮಾನ್ಯವಾಗಿ 50% ನಮಗೆ ನೀರು ಉಳಿತಾಯ ಆಗ್ತದೆ ಏರೋಬಿಕ್ ಭತ್ತವನ್ನು. ಈಗ ಈಗ ಗೊಬ್ಬರದ್ದು ಮತ್ತೆ ಕೀಟನಾಶಕದ ನಿರ್ವಹಣೆ ಈ ಒಂದು ಏರೋಬಿಕ್ ಪದ್ಧತಿಗೆ ಹೇಗೆ ಮಾಡ್ಕೋಬೇಕಾಗುತ್ತೆ? ಹೌದು, ಈಗ ನೀವು ಕೇಳ್ತಾ ಇದ್ರಿ, ಈ ಬೇಸಾಯ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ಈ ಏರೋಬಿಕ್ ಅಥವಾ ನಮಗೆ ಈ ಒಂದು ಬೇಸಾಯ ಸಾಮಗ್ರಿ ಅಂತ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಕೆಸರುಗದ್ದೆಗೂ ಅಥವಾ ನಾವು ಏರೋಬಿಕ್. ಕೆಸರುಗದ್ದೆಗೆ ಹೋಲಿಸಿದಾಗ ಏರೋಬಿಕ್ ಭತ್ತದ ಬೇಸಾಯ ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ ಅಥವಾ ಸಸಿಯಿಂದ ಸಸಿಗೆ ಸುಮಾರು 1 adi ಅಂತರವನ್ನು ಕೊಡಬೇಕಾಗ್ತದೆ. 1 acre ಸುಮಾರು 3 kg ಅಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ನಾವು ಉಳಿದಂತೆ ಒಂದ್ ಎಕರೆಗೆ ಸುಮಾರು 3-4 ಟನ್ ಮೊದಲೇ ಒಂದು 15-20 ದಿನ ಮುಂಚೆ ಭೂಮಿ ಸಿದ್ಧತೆಯ ಸಮಯದಲ್ಲಿ ನಾವು 3-4 ಟನ್ ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆಗೆ ನಾವು ಕೊಡಬೇಕಾಗ್ತದೆ. ಇನ್ನ ನಾವು ಬೀಜೋಪಚಾರದ ಬಗ್ಗೆ ಮಾತಾಡೋದಾದ್ರೆ ಸುಮಾರು 250-300 ಗ್ರಾಂನಷ್ಟು ಅಜೋಸ್ಪೈರ್ಲಮ್ ಅಂತ ಒಂದು ಈ ಒಂದು ಜೈವಿಕ ಜೀವಾಣು ಏನಿದೆ ಇದನ್ನ ನಾವು ಬೀಜೋಪಚಾರ ಅಥವಾ ಬೀಜಕ್ಕೆ ಲೇಪನೆ ಮಾಡಬೇಕಾಗ್ತದೆ. ಇನ್ನ ನಾವು ನಮ್ಮ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡೋದಾದ್ರೆ ಡಿಒಪಿ, ಡಿಎಪಿ ಇರಬಹುದು, ಯೂರಿಯಾ, ಈ ಸಿಂಗಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಶ್, ಅಗತ್ಯ ಕಣಸುರವಾಗಿ ನಾವು ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಭತ್ತಕ್ಕೆ ಮುಖ್ಯವಾಗಿ ಜಿಂಕ್ ಮತ್ತೆ ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ಐರನ್, ಕಬ್ಬಿಣ ಮತ್ತು ಸತು ಅಂತ ಏನ್ ಹೇಳ್ತೀವಿ, ಇದರ ಅವಶ್ಯಕತೆ ತುಂಬಾ ಇರುತ್ತೆ. ಏರೋಬಿಕ್ ಪದ್ಧತಿಯಲ್ಲಿ ಇದರ ಒಂದು ಡಿಫಿಷಿಯನ್ಸಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ನಾವು ಈ ಲಘು ಪೋಷಕಾಂಶಗಳನ್ನು ಭೂಮಿ ಸಿದ್ಧತೆ ಮಾಡುವಂತ ಸಮಯದಲ್ಲಿ ಕೊಟ್ಟಿದ್ದೆ ಆದಲ್ಲಿ ಇದರ ಒಂದು ನಮಗೆ ಡಿಫಿಷಿಯನ್ಸಿ ಕಂಡು ಬರೋದು ವಿರಳ ಅಂತಾನೆ ನಾವು ಹೇಳ್ಬೋದು. ಇನ್ನ ತಾವು ಹೇಳ್ತಾ ಇದ್ರಿ ಹೆಂಗೆ ಭೂಮಿ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಸಸಿ ಮಡಿ ಮಾಡೋದೇ ಅವಶ್ಯಕತೆ ಇಲ್ಲ ಇಲ್ಲ ಒಂದು ಪದ್ಧತಿಯಲ್ಲಿ, ಏರೋಬಿಕ್ ಪದ್ಧತಿಯಲ್ಲಿ ಹೇಗೆ ಪರ್ಯಾಯ ಏನ್ ಮಾಡ್ಕೋತೀರಿ? ಹೌದು, ನೀವು ಕೇಳಿದ್ದು ಖಂಡಿತ. ಈಗ ನಾವು ಏರೋಬಿಕ್ ಭತ್ತವನ್ನು ಬೆಳೆಯಲು ಸುಮಾರು 2-3 ಸಾರಿ ನಾವು ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಬೇಕಾಗ್ತದೆ. ಮೊದಲು ಈ ಹುಲ್ಲು ಕಸ ಅಂತ ನಾವು ನಾರ್ಮಲ್ ಬೇರೆ ಒಂದು ಬೆಳೆಗಳಿಗೆ ಯಾವ ತರ ಭೂಮಿಯನ್ನ ಸಿದ್ಧತೆ ಮಾಡ್ಕೊಂತ ಅದೇ ತರಾನೇ ಮಾಡ್ಕೋಬೇಕಾಗ್ತದೆ. ನಾವು ಈ ಮಣ್ಣಿ ಇದು ಬೀಜ ನಿಮಗೆ ಗೊತ್ತಿರುತ್ತೆ, ಭತ್ತ ಸ್ವಲ್ಪ ಸಣ್ಣದಿರೋದನ್ನ ಹೆಂಡೆಗಳು ಇರೋದಂತ ಜಮೀನಿನಲ್ಲಿ ಹೆಂಡೆಗಳು ಜಾಸ್ತಿ ಇರಬಾರ್ದು, ಆ ತರ ಎಲ್ಲ ನೋಡ್ಕೋಬೇಕು. ನಾವು ನೀಟಾಗಿ ಭೂಮಿಯನ್ನ ಹದಗೊಳಿಸ್ಕೊಂಡು ಒಂದು ಅಥವಾ 2 ಬಾರಿ ಕೊರಡಾಯಿಸಿಕೊಂಡು ಭೂಮಿಯನ್ನ ಮಟ್ಟ ಮಾಡ್ಕೋಬೇಕು. ನಂತರದಲ್ಲಿ ನೇಗಿಲಿನ ಸಹಾಯದಿಂದ 1 ಅಡಿಗೊಂದರಂತೆ ಸಾಲು ಮಾಡ್ಕೋಬೇಕಾಗ್ತದೆ. ಪ್ರತಿ ಸಾಲಿನಲ್ಲೂ 1 ಅಡಿ ಅಂತರದಲ್ಲಿ 2 ದಿನ ಮೊದಲೇ ಹತ್ತದ ಬೀಜನ ಒಂದ್ 2 ದಿನ ಮುಂಚೆನೆ ನೆನೆಸಿಡ್ಬೇಕಾಗ್ತದೆ. ಇದರಲ್ಲಿ ನಾವು ನಾರ್ಮಲ್ ಬೇರೆ ಬೆಳೆಗಳಲ್ಲಿ ಏನ್ ಮಾಡ್ತೀವಿ, ಅಥವಾ ನಮ್ಮ ಒಂದು ಮೆಕ್ಕೆಜೋಳ ಇರಬಹುದು ಡೈರೆಕ್ಟ್ ಅಥವಾ ನೆನೆಸ್ತೇನೆ ಡೈರೆಕ್ಟ್ ಭೂಮಿ ಹಾಕ್ಬಿಡ್ತೀವಿ, ಬಟ್ ಇದರಲ್ಲಿ ಒಂದ್ 2 ದಿನ ಮುಂಚೆನೆ ಬೀಜಗಳನ್ನ ನೆನೆಸಿ ಅದು ಸ್ವಲ್ಪ ಮೊಳಕೆ ಬರಂಗ ಆದಾಗ ಬೇಗ ಅದ್ರ ಭೂಮಿಲಿ ನಾವು ಹಾಕಿದಾಗ ಅದ್ರ ಮೊಳಕೆ ಪ್ರಮಾಣ ಬೇಗ ಆಗುತ್ತೆ, ಅದು ಬೇಗ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೆನೆಸಿಟ್ಟಿರ್ತೇವೆ ಅಲ್ವಾ. ಈಗ ನೆನೆಸಿದಂತ ಒಂದು ಸಸಿಗಳನ್ನ ನಾವು ಬೀಜಗಳನ್ನ ಅಥವಾ ಒಂದು ಗುಣಿಗೆ 2 ಬೀಜದಂತೆ ಸುಮಾರು 3-5 ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಜಾಸ್ತಿ ಆಳ ಆದ್ರೆ ಅದರ ಒಂದು ಮೊಳಕೆ ಬರುವಂತ ಪ್ರಮಾಣ ಕಡಿಮೆ ಆಗ್ತದೆ. ಜಾಸ್ತಿ ಆಳದಲ್ಲಿ ಇದನ್ನ ಬಿತ್ತನೆ ಮಾಡಬಾರ್ದು. ನಂತರ ನಾವು ಒಂದು ಬಿತ್ತನೆ ಸಾಲಿನಿಂದ ಸಾಲಿಗೆ ನಿಮಗೆ ಗೊತ್ತು 25-30 ಸೆಂಟಿಮೀಟರ್ ಅಂತ ಸಾಲಿನಿಂದ ಸಾಲಿಗೆ ಕೊಡಬೇಕಾಗ್ತದೆ. ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಥವಾ ಅಂತರವನ್ನ ನಾವು ಕೊಡಬೇಕಾಗ್ತದೆ. ಇನ್ನ ನಾವು ಬಿತ್ತನೆಯಾಗಿ ಒಂದು 10-1 ತಿಂಗಳಾದ ನಂತರ ಒಂದೇ ಒಂದು ಸಸಿಗಳನ್ನ ಒಂದು ಗುಣಿಗೆ ಒಂದೇ ಸಸಿಯನ್ನ ಉಳಿಸ್ಕೊಳ್ಬೇಕಾಗ್ತದೆ. ಇದರಲ್ಲಿ ಯಾಕಂದ್ರೆ ಪೋಷಕಾಂಶಗಳು ಅದು ನಾರ್ಮಲ್ ನಿಮಗೆ ಈಲ್ಡ್ ಅಂತ ಹೇಳ್ತೀವಿ ನಾವು, ಇಳುವರಿ ಕಡಿಮೆ ಆಗ್ತದೆ 2-2 ಬಿಟ್ಟಾಗ. ಅಲ್ಲ, ಇದು ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ಹಾಗಿದ್ರೆ ಕೆಲಸ ಜಾಸ್ತಿ ಆಗುತ್ತಲ್ಲ? ಈಗ ಒಂದು ಕುಣಿಯಲ್ಲಿ ನೀವು ಇನ್ನೊಂದು ಗಿಡ ಕೀಳ್ಬೇಕಂದ್ರೆ ಇಲ್ಲ ಖಂಡಿತ, ಇದರಲ್ಲಿ ತುಂಬಾನೇ ಕಡಿಮೆ. ನಾವು ಮೊದಲನೇದಾಗಿ ನಮಗೆ ಈ ಒಂದು ಕೆಸರು ಗದ್ದೆ ಮಾಡೋಕೆ ತುಂಬಾ ಕೂಲಿ ಆಳುಗಳ ಸಹಾಯ ಬೇಕಾಗ್ತಿತ್ತು. ಇದರಲ್ಲಿ ಕೂಲಿ ಆಳುಗಳ ನಮಗೆ ಪ್ರಮೇಯನೇ ಇಲ್ಲ. ನೀರಿಂದು ಮೊದಲನೇದಾಗಿ ನೀರು ನೈಸರ್ಗಿಕ ಉಳಿತಾಯ 50% ನಮಗೆ ನೀರಿನ ಉಳಿತಾಯ ಆಗುತ್ತೆ. ಒಂದು ನಾವು ಈ ಕೆಸರು ಮಡಿವನ್ನು ಕೆಸರು ಗದ್ದೆ ಮಾಡೋದಕ್ಕೆ ಹೋಲಿಸಿದಾಗ ಅಲ್ವಾ. ನಂತರ ನೀವು ಈ ಒಂದು ಏರೋಬಿಕ್ ಭತ್ತದವನ್ನ ನಾನು ಹೇಳ್ತಾ ಇದ್ದೆ ನಿಮಗೆ ಭೂಮಿ ಸಿದ್ಧತೆ ಆಯ್ತು, ಇದರ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಯಾವ ತರ ಅಥವಾ ಒಂದು ಕಳೆ ನಿರ್ವಹಣೆ ಬಗ್ಗೆ ತಾವು ಕೇಳ್ತಾ ಇದ್ರಿ. ಹೌದೌದು, ಇದು ಏರೋಬಿಕ್ ಪದ್ಧತಿಯಲ್ಲಿ ಯಾವ ತರ? ಹೌದು, ಇದಕ್ಕೆ ನಾವು ಮುಖ್ಯವಾಗಿ ಇದಕ್ಕೆ ಬೇಕಾಗ್ತಂತ ತಳಿಗಳ ಬಗ್ಗೆ ನೋಡೋದಾದ್ರೆ ತಮಗೆ ಗೊತ್ತಿರುತ್ತೆ ಈಗ ಏರೋಬಿಕ್ ಪದ್ಧತಿಯಲ್ಲಿ ಬೆಳೆಯುವ ತಳಿಗಳು ಪ್ರಾರಂಭಿಕ ಹಂತದಲ್ಲಿ ಶೀಘ್ರವಾಗಿ ಒಂದು ಬೆಳೆಯುವಂತ ಗುಣವನ್ನು ಹೊಂದಿರ್ತವೆ ಅಲ್ವಾ. ಈ ಒಂದು ನೀರು ಮತ್ತು ಗೊಬ್ಬರಕ್ಕೆ ಉತ್ತಮವಾಗಿ ಸ್ಪಂದಿಸುವಂತ ಶಕ್ತಿನೂ ಕೂಡ ಇದಕ್ಕಿರುತ್ತೆ. ಕಡಿಮೆ ನೀರು ಸಾಕು, ಕಡಿಮೆ ಗೊಬ್ಬರ ಸಾಕು, ಅಂತ ಬರ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿರ್ತವೆ. ಹೌದು ಹೌದು, ಮತ್ತೆ ರೋಗ ಕೀಟಗಳ ಪ್ರತಿರೋಧಕ ಶಕ್ತಿ ಕೂಡ ಇವಕ್ಕಿರುತ್ತೆ. ಅಂತ ಗುಣಗಳುಳ್ಳ ತಳಿ ನಮ್ಮ ಒಂದು GKVK ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಕೂಡ ಬಿಡುಗಡೆ ಆಗಿದೆ. ಒಂದು ಮೊದಲನೇದಾಗಿ ಮಾಸ್ 26 ಅಂತ MAS 26 ಅಂತ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್ ಅಂತ ಹೇಳ್ತೀವಿ, 26 ಅಂತ ಇದೆ. ಇನ್ನೊಂದಿದೆ ಮಾಸ್ MAS 9469-1 ಅಂತ ಇದೆ. ಇವು ಒಂದು ಶಾರದ ಅಂತಾನು ಕರಿತೀವಿ ಇದನ್ನ. ಏರೋಬಿಕ್ ಕಂಡೀಷನ್ ಗೆ ಅಂತಾನೆ ನಾವು ಈ ಒಂದು ಭತ್ತ ತಳಿಗಳನ್ನ ಬಿಡುಗಡೆ ಮಾಡಿದ್ದು, ಇನ್ನು ಕೃಷಿ ವಿಜ್ಞಾನ ಬಿಡುಗಡೆ ಮಾಡಲಾಗಿದೆ. ಇನ್ನು ಕೆಲವು ತಳಿಗಳಿದಾವೆ ನಾವು ರಾಶಿ ಅಂತ ಹೇಳ್ತೀವಿ, KRH2 ಅಂತ ಇದೆ, ಕರ್ನಾಟಕ ರೈಸ್ ಹೈಬ್ರಿಡ್ ಅಂತ ಇದೆ, IR64 ಇದೆ. ಇವು ಸಹ ನಾವು ಏರೋಬಿಕ್ ಭತ್ತದ ಒಂದು ಪದ್ಧತಿಯಲ್ಲಿ ಸೂಕ್ತವಾಗಿ ಉಪಯೋಗ ಮಾಡ್ಕೋಬಹುದು ಅಂತ ನಾವು ಹೇಳ್ಬಹುದು. ಇನ್ನ ತಾವು ಹೇಳಿದಾಗೆ ಇನ್ನ ಈ ಏರೋಬಿಕ್ ಭತ್ತದಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡೋದು ಅಂತ ಕೇಳೋದಾದ್ರೆ ನಾವು ಆಗ್ಲೇ ಹೇಳ್ತಾ ಇದ್ದೆ ಏರೋಬಿಕ್ ವಿಧಾನದಲ್ಲಿ ನಾವೊಂದು ಸಾಲಿನಿಂದ ಸಾಲಿಗೆ ಮತ್ತೆ ಸಸಿನಿಂದ ಸಸಿಗೆ ಹೆಚ್ಚು ಅಂತರ ಕೊಡೋದ್ರಿಂದ ಸೂರ್ಯನ ಬೆಳಕು, ನೀರು, ಗಾಳಿ ಯಥೇಚ್ಛವಾಗಿ ಇದಕ್ಕೆ ಸಿಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಕಳೆಗಳು ಜಾಸ್ತಿ ಆಗುತ್ತೆ. ಗಾಳಿ, ನೀರು, ಬೆಳಕು ಎಲ್ಲಾ ಒಂದು ಅವಕ್ಕೆ ಪೋಷಕಾಂಶಗಳು ಸಿಕ್ಕಾಗ ಕಳೆಗಳ ಸಮಸ್ಯೆ ಜಾಸ್ತಿನೇ ಇರುತ್ತೆ. ನಾವು ಕೆಸರು ಮಡಿಗೆ ಹೋಲಿಸಿದಾಗ ಏರೋಬಿಕ್ ಪದ್ಧತಿಯಲ್ಲಿ ಒಂದು ಕಳೆಗಳ ಸಮಸ್ಯೆ ಜಾಸ್ತಿ ಇರುತ್ತೆ. ಈ ಮತ್ತೆ ಇದಕ್ಕೆ ಕೂಡ ಒಂದು ಉಪಯೋಗ, ಇದನ್ನ ಕಂಟ್ರೋಲ್ ಮಾಡಕ್ಕೂ ಕೂಡ ನಮ್ಮ ಹತ್ರ ಹತೋಟಿ ಕ್ರಮಗಳಿವೆ. ನಾವು ಈ ಕಳೆಗಳನ್ನ ಹೆಂಗ್ ಹತೋಟಿ ಮಾಡ್ಬೇಕಪ್ಪ ಅಂತಂದ್ರೆ, ತಾವ್ ಹೇಳ್ತಾ ಇದ್ರಿ ಒಂದು ಚೆನ್ನಾಗಿ, ಮೊದಲನೇದಾಗಿ ಸ್ವಲ್ಪ ಚೆನ್ನಾಗಿ ನಾವು ಈ ಒಂದು ಸಮಗ್ರ ಒಂದು ಕಳೆ ನಿರ್ವಹಣಾ ಪದ್ಧತಿಯನ್ನ ನಾವು ಅನುಸರಿಸೋದು ತುಂಬಾ ಪರಿಣಾಮಕಾರಿ. ಸಮಗ್ರ ಕಳೆ ನಿರ್ವಹಣೆ ಅಂತಂದ್ರೆ ನಾವು ಒಂದು ಕೆಮಿಕಲ್ ಮೆಥಡ್ ಆಗಿರ್ಬೋದು, ಫಿಸಿಕಲ್ ಅಥವಾ ಬಯಾಲಜಿ, ಎಲ್ಲಾ ಒಂದು ಸಮಗ್ರ ಒಂದು ಪದ್ಧತಿಗಳನ್ನ ಅನುಸರಿಸಿದಾಗ ಮಾತ್ರ ಈ ಒಂದು ಕಳೆಗಳನ್ನ ನಾವು ಸಮಗ್ರವಾಗಿ ಹತೋಟಿ ಮಾಡೋದಕ್ಕೆ ಹೇಳಿ ಯಾವ್ದು ಪದ್ಧತಿ. ಹೌದು, ಮೊದಲನೇದಾಗಿ ನಾವು ಭೂಮಿನ ಮೊದಲನೇದು ಶುರುವಾಗೋದು ಭೂಮಿನ ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು. ಇದು ಪ್ರಾರಂಭ, ಮೊದಲನೇದು ಹಂತನೆ ಇದು. ಕಳೆಗಳನ್ನ ಮಾಡಿ ಚೆನ್ನಾಗಿ ಬೇಸಿಗೆಯಲ್ಲಿ ಚೆನ್ನಾಗಿ ಉಳುಮೆ ಮಾಡಿ ಇಟ್ಕೊಂಡಿದ್ರೆ ಭೂಮಿನ. ಇದರಿಂದ ನಾವು ಆಲ್ಮೋಸ್ಟ್ ಮತ್ತೆ ಹೇಳಬೇಕು ಅಂತಂದ್ರೆ, ಒಂದ್ ಎಕರೆಗೆ ಸುಮಾರು 100 ಗ್ರಾಮ್ ಅಷ್ಟು ನಾವು ಕಳೆ ನಿರ್ವಹಣ ಅಂತ ಏನು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತ ಪೈರೋಜೋ ಸಲ್ಫ್ಯೂರಾನ್ ಇಥೈಲ್ ಅಂತ ಹೇಳ್ತೀವಿ, ಸಾತಿ ಅಂತ ಹೇಳ್ತೀವಿ. ಇದನ್ನ ರೈತರು ಈ ಕೀಟನಾಶಕ ಅಂಗಡಿಗಳಲ್ಲಿ ಪೈರೋಜೋ ಸಲ್ಫ್ಯೂರಾನ್ ಅಂದ್ರೆ ಗೊತ್ತಾಗಲ್ಲ ಅವರಿಗೆ, ಪೈರೋಜೋ ಸಲ್ಫ್ಯೂರಾನ್ ಇಥೈಲ್ ಸಾತಿ ಅಂತ ಕರೀತಾರೆ ಅದನ್ನ, ಒಂದು ಟ್ರೇಡಮ್. ಇದು ನಾವು ಒಂದು 300 ಲೀಟರ್ ನೀರಿನಲ್ಲಿ ಶೇಕಡ 100 ಗ್ರಾಮ್ ಅಷ್ಟನ್ನ ಬೆರೆಸಿ ಒಂದ್ ಎಕರೆಗೆ ಇದನ್ನ ಪ್ರೀ ಎಮರ್ಜೆಂಟ್ ಆಗಿ ನಾವು ಸಿಂಪರಣೆ ಮಾಡೋದ್ರಿಂದ ಕಳೆಗಳ ಒಂದು ಹತೋಟಿಯನ್ನ ಮಾಡಬಹುದು. ಕಳೆನಾಶಕವಾಗಿ ಈ ಒಂದು ಕಳೆನಾಶಕವನ್ನು ನಾವು ಸಿಂಪರಣೆ ಮಾಡುವಾಗ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಈ ಕಳೆನಾಶಕವನ್ನು ನಾವು ಜಮೀನಿನಲ್ಲಿ ಸಿಂಪಡಿಸಿಗಿಂತ ಮೊದಲು ಹೆಂಟೆಗಳಿರದಂತೆ ನೋಡ್ಕೋಬೇಕು. ಆಮೇಲೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ನಾವು ಕಳೆನಾಶಕವನ್ನು ಸಿಂಪರಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಒಣ ಮಣ್ಣಿದ್ರೆ ನೀವು ಕಳೆನಾಶಕ ಸಿಂಪಡಿಸಿದ್ದು ಏನು ಉಪಯೋಗ ಆಗೋದಿಲ್ಲ. ತೇವಾಂಶ ಇರಬೇಕು, ಭೂಮಿಯಲ್ಲಿ ತೇವಾಂಶ ಇರಬೇಕು. ಅಂದ್ರೆ ಅದು ಕಳೆ ಜೀವ ಇರ್ತದೆ, ಕಳೆ ಜೀವನೇ ಅದು. ಅದು ಕಂಟ್ರೋಲ್ ಆಗಬೇಕು ಅಂದ್ರೆ ಭೂಮಿಯಲ್ಲಿ ತೇವಾಂಶ ಇದ್ದಾಗ ಕಳೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗ್ತದೆ. ಇಲ್ಲ ಅಂತಂದ್ರೆ ಹತೋಟಿ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ಇನ್ನ ನಾವು ಈ ಒಂದು ಕಳೆನಾಶಕವನ್ನ ನಾವು ಸಿಂಪರಣೆ ಮಾಡ್ಬೇಕಾದ್ರೆ ನಾವು ಹಿಮ್ಮುಖವಾಗಿ ನಡೆಯುತ್ತಾ ಸಿಂಪರಣೆ ಮಾಡ್ಬೇಕು ಜಮೀನಲ್ಲಿ. ಗಾಳಿಗೆ ನಾವು ಈಗ ನಮಗೆ ತೊಂದರೆ ಆಗ್ಬಾರ್ದಂತ ಅಲ್ವಾ, ನಮಗೆ ತೊಂದರೆ ಆಗ್ಬಾರ್ದು ಅಂತ. ಈ ರೀತಿ ನಾವು ಒಂದು ಕಳೆನಾಶಕವನ್ನು ಸಿಂಪಡಿಸಿದ್ದೆ ಆದಲ್ಲಿ ನಮಗೆ ನಾವು ಕಳೆಗಳನ್ನ ಈ ಒಂದು ಪ್ರೀ ಎಮರ್ಜೆಂಟ್ ಅಥವಾ ಹರ್ಬಿಸೈಡ್ ಅಥವಾ ಉದಯಪೂರ್ವಕ ಕಳೆನಾಶಕಗಳನ್ನ ಸಿಂಪಡಿಸಿದಾಗ ನಮಗೆ ಕಳೆ ಹತೋಟಿ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನ ತಾವ್ ಹೇಳ್ತಾ ಇದ್ರಿ ಇನ್ನ ಇದ್ರ ಬಗ್ಗೆ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾವು ಮಾತಾಡೋದಾದ್ರೆ, ಪೋಷಕಾಂಶ ನಿರ್ವಹಣೆ ತುಂಬಾ ಮುಖ್ಯ ಯಾವುದೇ ಬೆಳೆಗಾಗ್ಲಿ. ಇನ್ನೊಬ್ಬ ನಾವು ಈ ಏರೋಬಿಕ್ ಪದ್ಧತಿಯಲ್ಲಿ ನೋಡೋದಾದ್ರೆ, ನಾವು ಮೊದಲು ಮಣ್ಣು ಪರೀಕ್ಷೆಯನ್ನ ಯಾವುದೇ ಒಂದು ಜಮೀನಾದ್ರೂ ಯಾವುದೇ ಒಂದು ಬೆಳೆಯನ್ನು ಮಾಡಿಕೊಳ್ಳಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ಕೊಟ್ಟಿದ್ದೆ ಆದಲ್ಲಿ ನಾವು ಉತ್ತಮ ಇಳುವರಿಯನ್ನ ಪಡಿಬಹುದು. ಈ ಒಂದು ಪೋಷಕಾಂಶಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಲಘು ಪೋಷಕಾಂಶಗಳನ್ನ ನಾವು ಪ್ರಾರಂಭದಲ್ಲಿಯೇ ಕೊಡಬೇಕಾಗ್ತದೆ. ಅದನ್ನ ನಾವು ಬೆಳೆಯ ಮಧ್ಯ ಹಂತದಲ್ಲಿ ಕೊಡಕ್ಕಾಗಲ್ಲ. ಬೆಳೆಯ ಮಧ್ಯಂತದಲ್ಲಿ ಕೊಡಬೇಕಾದ್ರೆ ಅವನ್ನ ನಾವು ಫೋಲಿಯರ್ ಸ್ಪ್ರೇ ಅಂತ ಹೇಳ್ತೀವಿ, ಎಲೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಬಟ್ ನಾವು ಇದರ ಒಂದು ಸಂಪೂರ್ಣ ಇದರದ್ದು ಉಪಯೋಗ ಆಗಬೇಕು ಅಂತಂದ್ರೆ, ನಾವು ಬೆಳೆಯ ಬಿತ್ತನೆಗಿಂತ ಪೂರ್ವದಲ್ಲಿ ನಾವು ಭೂಮಿಗೆ ಸೇರಿಸಿದ ಲಘು ಪೋಷಕಾಂಶಗಳು ತುಂಬಾ ಉಪಯುಕ್ತ ಆಗ್ತದೆ ಅಂತ ನಾವು ಹೇಳ್ಬೋದು. ಇನ್ನು ನಾವು ಈ ಒಂದು ಮುಖ್ಯ ಪೋಷಕಾಂಶಗಳು ಅಂತ ಏನ್ ಹೇಳ್ತೀವಿ, ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ಶೇಕಡ 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಶ್ ನ ಬಿತ್ತನೆಗೆ ಪೂರ್ವದಲ್ಲಿ ಪೂರ್ತಿ ಪ್ರಮಾಣ ರಂಜಕ ಮತ್ತು ಪೊಟ್ಯಾಶ್ 50% ಸಾರಜನಕ ಕೊಡಬೇಕಾಗುತ್ತೆ. ನಂತರ ಒಂದು 30 ದಿನಗಳ ನಂತರ ಎರಡು ಹಂತದಲ್ಲಿ ಉಳಿದಂತ ಒಂದು ಸಾರಜನಕವನ್ನು ನಾವು ಬೆಳೆಗೆ ಕೊಡಬೇಕಾಗ್ತದೆ. ಡಾಕ್ಟರ್ ಮಂಜನಗೌಡ ಅವರೇ, ಎಲ್ಲ ಬೆಳೆಗೂ ಇಂತಿಷ್ಟು ಕಾಲಾವಧಿ ಅಂತ ಇರ್ತದೆ ಈಗ ಸಾಮಾನ್ಯವಾಗಿ, ಈ ಏರೋಬಿಕ್ ಬೆಳೆಯಲ್ಲಿ ಕಡಿಮೆ ಅವಧಿ ಬೆಳೆ ಏನ್ ಸಿಗ್ತದ ಹೇಗೆ? ಇಲ್ಲ, ಇದು ಕೂಡ 120 ದಿನದ ಅವಧಿನೇ ಭತ್ತದ ಬೆಳೆನೆ, 120 ದಿವಸನೇ ನಾರ್ಮಲ್ ಬೆಳೆ ತರಾನೆ. ಬಟ್ ಇದರಲ್ಲಿ ನಾವು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಉಂಟಾಗುತ್ತಿರೋದ್ರಿಂದ ನಾವು ರೈತರಿಗೆ ಈ ಒಂದು ಭತ್ತದ ಬೆಳೆನ ಅನುಸರಿಸಿಕೊಳ್ಳ್ರಿ ಅಂತ. ಕಡಿಮೆ ಅವಧಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ, ಇದರಲ್ಲೂ ಕೂಡ ಇದೆ, ಇದರಲ್ಲೂ ಭತ್ತದಲ್ಲೂ ಇದರಲ್ಲೂ ಕೂಡ 110 ದಿನದಿಂದನೂ ಕೂಡ ಕಡಿಮೆ ಅವಧಿ ಅಂತ ಒಂದು ಇದಾವೆ. ರೈತರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿ ಅದರ ಒಂದು ಮಾಹಿತಿಯನ್ನು ಪಡ್ಕೊಂಡು ನಮಗೆ ಯಾವ ಬೆಳೆ ಅಥವಾ ಯಾವ ತಳಿ ಬೇಕಾಗುತ್ತೋ ಅಂತ ಒಂದು ತಳಿಯವನ್ನ. ಡಾಕ್ಟರ್ ಮಂಜನಗೌಡ ಅವರೇ, ಈಗ ನಾವು ಬೇರೆ ಬೇರೆ ಭತ್ತದ ಬೆಳೆ ನಾವು ಬೆಳಿಬೇಕಾದ್ರೆ ಬೇರೆ ಬೇರೆ ತರದ ನಿರ್ವಹಣೆ ಮಾಡಬೇಕಾಗುತ್ತೆ. ಅದೇ ತರ ಈ ಒಂದು ಏರೋಬಿಕ್ ಬೇಸಾಯದಲ್ಲಿ ಯಾವ ತರ ಈಗ ಕೊಯ್ಲಿನ ನಿರ್ವಹಣೆ ಅಥವಾ ಅದನ್ನ ಶೇಖರಣೆ ಮಾಡೋ ವಿಧಾನ, ಅಲ್ಲಿ ಏನಾದ್ರೂ ಮತ್ತೆ ನಮಗೆ ಕಡಿಮೆ ಅವಧಿಯ ಕಡಿಮೆ ಖರ್ಚಾಗುವಂತ ಒಂದು ಹಾರ್ವೆಸ್ಟಿಂಗ್ ಮೆಥಡ್ ಇದಾವ ಹೇಗೆ? ಇದಾವೆ, ಇದರಲ್ಲೂ ಕೂಡ ನಾವೇನ್ ಹೇಳ್ತೀವಿ ಅಂತ ಯಾಂತ್ರೀಕೃತ ಒಂದು ಹಾರ್ವೆಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಇವಾಗೆಲ್ಲ ಅಡ್ವಾನ್ಸ್ ಆಗಿದೆ. ಎಲ್ಲಾ ನಾವು ನಾರ್ಮಲ್ ಈ ಒಂದು ಕೆಸರುಗದ್ದೆ ಮಾಡೋದ್ರಲ್ಲಿ ಅದೊಂದು ತುಂಬಾ ತಂತ್ರಜ್ಞಾನಗಳಿದಾವೆ. ಆ ಎಲ್ಲಾ ತಂತ್ರಜ್ಞಾನಗಳನ್ನು ನಾವು ಏರೋಬಿಕ್ ಭತ್ತಕ್ಕೆ ಅನುಸರಿಸಿಕೊಳ್ಬಹುದು ಅಂತ ಹೇಳ್ಬೋದು. ಇನ್ನ ಮುಖ್ಯವಾಗಿ ಅಂತಂದ್ರೆ ಇದರಲ್ಲಿ ನಾವು ಸಸ್ಯ ಸಂರಕ್ಷಣೆ ಅಲ್ವಾ, ಹೌದು, ಈ ಸಸ್ಯ ಸಂರಕ್ಷಣೆ ತುಂಬಾ ಮುಖ್ಯ. ಸಸ್ಯ ಸಂರಕ್ಷಣೆ ಬಗ್ಗೆ ನಾವು ಮಾತಾಡೋದಾದ್ರೆ, ಮೊದ್ಲು ಹೇಳಿದಾಗ ಈ ಪದ್ಧತಿಯಲ್ಲಿ ನಾವು ಸಾಲಿನಿಂದ ಸಾಲಿಗೆ ಮತ್ತೆ ಸಸ್ಯದಿಂದ ಸಸ್ಯಗೆ ಹೆಚ್ಚಿನ ಅಂತರ ಕೊಡೋದ್ರಿಂದ, ಹೆಚ್ಚು ಸೂರ್ಯನ ಬೆಳಕು ಗಾಳಿ ಸಂಚಾರ ಹೆಚ್ಚಾಗಿರೋದ್ರಿಂದ ಆದ್ರತೆ ಪ್ರಮಾಣ ಕಡಿಮೆ ಇರ್ತದೆ ಇದರಲ್ಲಿ. ಆದ್ರಿಂದ ನಾವು ಸಾಮಾನ್ಯವಾಗಿ ರೋಗಗಳ ಸಮಸ್ಯೆ ಕಡಿಮೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಇದರಲ್ಲಿ ಒಂದು ಕಾಂಡ ಕರೆಯುವ ಹುಳು ಅಂತ ಹೇಳಕ್ಕ ಹುಳು ಮತ್ತೆ ಎಲೆ ಸುರುಳಿ ಹುಳು, ರಸ ಇರುವ ಮತ್ತೆ ನುಸಿ ಹುಳು ಕಂಡು ಬರ್ತವೆ. ಈ ಒಂದು ಕೀಟಗಳ ನಾವು ಹತೋಟಿಗಾಗಿ ಅಥವಾ ಕೀಟಶಾಸ್ತ್ರಜ್ಞರ ಒಂದು ಸಲಹೆ ಮೇರೆಗೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸುವುದು ತುಂಬಾನೇ ಮುಖ್ಯ ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಉಳಿದ ಪದ್ಧತಿಯಲ್ಲೇ ಈ ಪದ್ಧತಿಯಲ್ಲೂ ಕೂಡ ಹೌದು. ಇನ್ನ ನಾವು ಈಗ ಆ ಏರೋಬಿಕ್ ಪದ್ಧತಿಯಲ್ಲಿ ಬೆಂಕಿ ರೋಗದ ಬಗ್ಗೆ ಸ್ವಲ್ಪ ಹೇಳಿ ಅಥವಾ ಬೂದಿ ರೋಗದ ಬಗ್ಗೆ. ಬೆಂಕಿ ರೋಗ ಸಾಮಾನ್ಯವಾಗಿ ಇದು ಭತ್ತದಲ್ಲಿ ಒಂದು ಮುಖ್ಯವಾದ ಒಂದು ರೋಗ ಅಂತಾನೆ ಹೇಳ್ಬೋದು. ಈ ಒಂದು ಬೆಂಕಿ ರೋಗಕ್ಕೆ ರೈತರು ಇದು ನಾವು ಶಿಲೀಂಧ್ರದಿಂದ ಒಂದು ಬರುವಂತ ರೋಗ ಆದ್ರಿಂದ, ಒಂದ್ ವೇಳೆ ಈ ಒಂದು ರೋಗ ಮೊದಲನೇದಾಗಿ ನಾವೇನು ಸಮಗ್ರ ಒಂದು ಪೀಡೆ ನಿರ್ವಹಣೆ ಅಥವಾ ರೋಗ ನಿರ್ವಹಣೆ ಪದ್ಧತಿಗಳನ್ನು ಅನುಸರಿಸ್ಕೋಬೇಕು. ಆದಾಗ್ಯೂ ಕೂಡ ನಮ್ಮ ಒಂದು ಜಮೀನಲ್ಲಿ ಈ ಒಂದು ಬೆಂಕಿ ರೋಗದ ಅಥವಾ ಒಂದು ರೋಗ ಕಾಣಿಸ್ಕೊಂಡಾಗ ಶಿಲೀಂಧ್ರನಾಶಕ ಸಿಗುತ್ತೆ, ಭೀಮ್ ಅಂತ ಟ್ರೈಸೈಕ್ಲೋಜಲ್ ಅಂತ ಸಿಗುತ್ತೆ. ಈ ಒಂದು ಶಿಲೀಂಧ್ರನಾಶಕವನ್ನ 0.3 gram ಪರ್ ಒಂದು ಲೀಟರ್ ನೀರಿಗೆ ಸಿಂಪಡಣೆ ಮಾಡಿದಾಗ ಇದರ ಒಂದು ನಿಯಂತ್ರಣ ಮಾಡಬಹುದು. ಗಿಡನೇ ಪೂರ್ಣ ಬೆಂಕಿ ಬಿದ್ದು ಹೋಗಿರುತ್ತಲ್ಲ, ಬುಡ ಮಾತ್ರ ಇರ್ತದೆ, ಚಿಗುರು ಬರ್ತದ? ಚಿಗುರು ಕಂಪ್ಲೀಟ್ ಹೋದಂತ ಗಿಡನ ನಾವೇನು ಮಾಡಕ್ಕಲ್ಲ. ಇನ್ನ ಆರಂಭಿಕ ಹಂತದಲ್ಲಿ ಇದ್ದಂತ ಒಂದು ಸಸ್ಯ ಆರಂಭಿಕ ಅಥವಾ ಮಧ್ಯಮ ಹಂತದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಂಟ್ರೋಲ್ ಮಾಡೋ ಕಂಪ್ಲೀಟ್. ಅಂದ್ರೆ ಇದು ಏನು ಸುಳಿ ಬರ್ದಿದ್ದ ಸಮಯ ಅಂದ್ರೆ ಇನ್ನು ಅದು ಕಾಳು ಕಟ್ಟಕ್ಕಿಂತ ಪೂರ್ವದಲ್ಲಿ ಆರಂಭದಲ್ಲಿ ಇದ್ದಾಗ ನೀವು ನಿಯಂತ್ರಣ ಮಾಡ್ಬೇಕು ರೈತರು. ಇದರಿಂದ ನಾನು ಹೇಳೋದು, ತಾವು ದಿನೇ ದಿನ ಒಂದು ಬೆಳೆಯನ್ನ ನೋಡ್ತಾ ಇದ್ದಾಗ ತಮಗೆ ಗೊತ್ತಾಗುತ್ತೆ ಅಲ್ವಾ, ಯಾವಾಗ ಎಲ್ಲೋ ಒಂದು ಅಥವಾ ಒಂದು ಸಿಂಪ್ಟಮ್ಸ್ ಎಲ್ಲಿ ಕಾಣ್ತವೆ ಆ ಟೈಮಲ್ಲಿ ನಾವೊಂದು ಈ ಒಂದು ಹತೋಟಿ ಕ್ರಮ ನಮ್ಮ ಒಂದು ಕ್ರಮಗಳು ಅಥವಾ ಶಿಲೀಂಧ್ರ ನಾಶಕ ಇರ್ಬೋದು, ಯಾವುದೇ ಒಂದು ಅಥವಾ ಒಂದು ಕೀಟ ರೋಗಶಾಸ್ತ್ರಜ್ಞರ ಒಂದು ಸಲಹೆ ಮೇರೆಗೆ ಯಾವ್ದು ಹೇಳ್ತಾರೆ ಅದನ್ನ ಬಗ್ಗೆ ನಾವು ಅಳವಡಿಸಿಕೊಂಡಾಗ ಒಂದು ರೋಗವನ್ನು ಕಂಡು ಹತೋಟಿ ಮಾಡಬಹುದು ಅಂತಾನೆ ನಾವು ಹೇಳ್ಬೋದು. ಈ ಏರೋಬಿಕ್ ಪದ್ಧತಿಯಲ್ಲಿ ಮತ್ತೆ ಉಳಿದ ಪದ್ಧತಿಯಲ್ಲಿ ಬರುವಂತ ಇಳುವರಿ ಬಗ್ಗೆ ಸ್ವಲ್ಪ ಮಾತಾಡಿ ಡಾಕ್ಟರ್ ಮಂಜನಗೌಡ ಅವರೇ. ಖಂಡಿತ, ನಾವು ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ನಾವು ಭತ್ತವನ್ನ ಬೆಳೆದಾಗ ನಮಗೆ ನಾವು ಶಿಫಾರಸು ಮಾಡಿದ ಒಂದು ಎಲ್ಲಾ ಬೇಸಾಯ ಕ್ರಮಗಳನ್ನು ತಪ್ಪದೇ ಅನುಸರಿಸಿದ್ದೆ ಆದಲ್ಲಿ ನಾವು 1 acre ಸುಮಾರು 18-20 quintal ಭತ್ತ ಮತ್ತೆ 2-2.5 ton ಅಷ್ಟು ಮೇವನ್ನು ಕೂಡ ನಾವು ಪಡಿಬಹುದು. ಇನ್ನು ನಾವು ಕೆಸರಗದ್ದೆಯಲ್ಲೂ ಕೂಡ ನಮಗೆ ಒಂದು 20-22 quintal ಬರಬಹುದು. ಮುಖ್ಯವಾಗಿ ನಾವು ಇದರಲ್ಲಿ ನೀರಿನ ಒಂದು ಲಭ್ಯತೆಯನ್ನ ನೋಡಿಕೊಂಡು ನಾವು ಒಂದು ಏರೋಬಿಕ್ ಪದ್ಧತಿಯನ್ನ ಅನುಸರಿಸಬೇಕು. ಏರೋಬಿಕ್ ಪದ್ಧತಿ ನಾವು ಎಲ್ಲಾ ಏರಿಯಾಕ್ಕೂ ನಾವು ಇದನ್ನ ಮಾಡಬೇಕು ಅಂತ ಏನಿಲ್ಲ. ಈ ಒಂದು ನೀರಿನ ಲಭ್ಯತೆ ನೀರಿನ ಲಭ್ಯತೆ ಯಾರಿಗೆ ನೀರಿನ ಲಭ್ಯತೆ ಕಡಿಮೆ ಇದೆ ಅಂತ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ನೋಡ್ತೀರಾ ಎಲ್ಲಾ ಕೆರೆ ಅಣೆಕಟ್ಟು ಪ್ರದೇಶಗಳಲ್ಲಿ ಸೂಕ್ತವಾಗಿರ್ತದೆ. ಈ ಕಡಿಮೆ ನೀರು ದೊರೆಯುವಂತ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದಲ್ಲಿ ಇರುವಂತಹ ಪ್ರದೇಶಗಳು ಅಲ್ವಾ, ಅಂತ ಪ್ರದೇಶಗಳಲ್ಲಿ ಏರೋಬಿಕ್ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಬಹುದು. ನಾವು ಉತ್ತಮ ಮಳೆಯಾಗುವಂತ ಎಲ್ಲಾ ಮಳೆಯಾಶ್ರಿತ ಪ್ರದೇಶಗಳು ಇದಕ್ಕೆ ಸೂಕ್ತವಾಗಿರ್ತವೆ. ಈ ಒಂದು ಕೊಳವೆ ಬಾವಿ ಇರ್ಬೋದು, ತೆರೆದ ಬಾವಿ ಆಧಾರಿತ ಒಂದು ನೀರಾವರಿ ಜಮೀನುಗಳಲ್ಲೂ ಸಹ ಈ ಒಂದು ಏರೋಬಿಕ್ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಬಹುದು. ಇನ್ನು ನಾವು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಒಂದು ಕೆಸರುಗದ್ದೆ ಅವಶ್ಯಕತೆ ಇಲ್ಲ, ಸಸಿಮಡಿ ಅವಶ್ಯಕತೆ ಇಲ್ಲ, ನಾಟಿ ಮಾಡುವ ಪ್ರಮೇಯನೂ ಇಲ್ಲ. ಕೂಲಿ ಆಳುಗಳ ಸಂಖ್ಯೆಯಲ್ಲಿ ನಾವು ಗಣನೀಯವಾಗಿ ಕಡಿಮೆ ಮಾಡೋದ್ರಿಂದ 40-50% ನೀರನ್ನ ಉಳಿತಾಯ ಆಗೋದ್ರಿಂದ ಸಮಯ ಕಡೆ ಉಳಿಯುತ್ತೆ, ಶ್ರಮ ಉಳಿಯುತ್ತೆ, ನೀರು ಉಳಿಯುತ್ತೆ, ನಮಗೆ ಉತ್ಪಾದನಾ ವೆಚ್ಚವನ್ನ ನಾವು ಕಡಿಮೆ ಮಾಡೋದು, ಅದಲ್ಲದೆ ಮಣ್ಣಿನ ಕಣರಚನೆಯನ್ನು ಕೂಡ ನಾವು ಸುಧಾರಣೆ ಮಾಡಬಹುದು. ನಾವು ಬಳಸಿದ ಸಾರಜನಕ ಗೊಬ್ಬರ ಕಂಪ್ಲೀಟ್ ಇದರಲ್ಲಿ ಸದ್ಬಳಕೆ ಆಗ್ತದೆ. ಬಹಳ ಮುಖ್ಯವಾಗಿ ಮೀಥೇನ್ ಅಂತ ಹಸಿರುಮನೆ ಅನಿಲ ಅಂತ ಏನ್ ಹೇಳ್ತೀವಿ, ಇದರ ಉತ್ಪಾದನೆ ಕೂಡ ಕಡಿಮೆ ಆಗಿ ಪರಿಸರ ಮಾಲಿನ್ಯವನ್ನು ನಾವು ತಪ್ಪಿಸಬಹುದು ಅಂತಾನೆ ಹೇಳ್ಬೋದು. ಆಯ್ತು ಡಾಕ್ಟರ್ ಮಂಜನಗೌಡ ಸಣ್ಣಗೌಡರ್ ಅವರೇ, ಆಕಾಶವಾಣಿ ಬಂದು ಪ್ರಸ್ತುತ ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಇದರಲ್ಲಿ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಮತ್ತೆ ಏನೇನು ಇದರಲ್ಲಿ ಪದ್ಧತಿಗಳಿದ್ದಾವೆ, ಆ ಪದ್ಧತಿ ಮೂಲಕ ಹೋದರೆ ಸಹಜವಾಗಿ ಈ ಒಂದು ಭತ್ತದ ಬೇಸಾಯ ಮತ್ತೆ ಈ ಒಂದು ಅರೇಬಿಕ್ ಬೇಸಾಯದಲ್ಲಿ ಯಾವುದು ಉತ್ತಮ, ಅದರಲ್ಲೂ ಕಡಿಮೆ ನೀರು ಲಭ್ಯ ಇರುವ ಪ್ರದೇಶದಲ್ಲಿ ಇದೊಂದು ಸೂಕ್ತ, ಈ ಪ್ರದೇಶಕ್ಕೆ ಇದು ಹೇಳಿ ಮಾಡಿಸಿದ ಒಂದು ಪದ್ಧತಿ ಅಂತ ಹೇಳಬಹುದಾಗಿದೆ. ಆಯ್ತು ಡಾಕ್ಟರ್ ಮಂಜನಗೌಡ ಅವರೇ, ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡಿದ್ದೀರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಮಂಜನಗೌಡ ಅವರಿಂದ ಪಡ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 9381445031. ಇನ್ನೊಮ್ಮೆ 9381445031. ಇನ್ನೊಮ್ಮೆ ಧನ್ಯವಾದಗಳು ಡಾಕ್ಟರ್ ಮಂಜನಗೌಡ ಅವರೇ. ಧನ್ಯವಾದಗಳು ಸರ್. ಇದುವರೆಗೆ ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕುರಿತು ಡಾಕ್ಟರ್ ಮಂಜನಗೌಡ ಸಣ್ಣಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿಯ ಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನ ಆಲಿಸುವಿರಿ. ಯಾರಿಗೆ ಒಲಿದಾಳೋ ಲಕ್ಕವ್ವ, ಭಕ್ತರಿಗೆ ಒಲಿದಾರಿಗೆ ಒಲದಾಳೋ ಲಕ್ಕವ್ವ, ಭಕ್ತರಿಗೆ ಒಲದಾಳೋ ಒಲಿದಾಳೋ ಲಕ್ಕವ್ವ, ಭಕ್ತರಿಗೆ ಒಲಿದಾಳೋ ಲಕ್ಕವ್ವ, ಭಕ್ತರಿಗೆ ಒಲದಾಳೋ. ಮಧುನರಿ ಮದಗದಿಂದ ಚೇ ಗುಡಿಯೋಳ ವಲದಾಳ ಲಕ್ಕವ್ವ, ಭಕ್ತರಿಗೆ ಒಲಿದಾಳ ಲಕ್ಕವ್ವ, ಭಕ್ತರಿಗೆ ಒಲಿದಾಳ ಲಕ್ಕವ್ವ, ಭಕ್ತರಿಗೆ ಮದಗಾಳದಿಂದ ಚೇ ಗುಡಿಯೋಳು ಲಕ್ಕವ್ವಗೆ ಇಲ್ಲಿಂದ ಕೈಯ ಮುಗುದೇವರಿಗೆ ಮೇಲೆ ಕೆರಿಯ ಏರಿಯ ಮೇಲೆ ಗೆದ್ದೆಂದು ಕಾಳೆ ಇಡುದಾಳೋ ಯಾರಿಗೆ ಒಲದಾಳ ಲಕ್ಕವ್ವ, ಭಕ್ತರಿಗೆ ಒಲದಾಳ ಯಾರಿಗೆ ಒಲಿದಾಳೋ ಲಕ್ಕವ್ವ, ಭಕ್ತರಿಗೆ ಒಲಿಗೆ ಒಲದಾಳ ಲಕ್ಕವ್ವ, ಭಕ್ತರಿಗೆ ನ್ಯಾಯ ಗೆದ್ದೆಂದು ನಗುತ್ತಾಳೆ ಲಕ್ಕವ್ವ, ಗೆದ್ದೆಂದು ಕಾಳೆ ಇಡುದಾಳು ಯಾರಿಗೆ ಒಲದಾಳ ಲಕ್ಕವ್ವ, ಭಕ್ತರಿಗೆ ಯಾರಿಗೆ ಒಲಿದಾಳ ಲಕ್ಕವ್ವ, ಭಕ್ತರಿಗೆ ಒಲಿದಾಳ ಒಲದಾಳ ಲಕ್ಕವ್ವ, ಭಕ್ತರಿಗೆ ಗೆದ್ದೆಂದು ಕಾಳೆ ಇಡ್ದಾಳು ಲಕ್ಕವ್ವ, ನ್ಯಾಯ ಗೆದ್ದೆಂದು ನಗುತ್ತಾಳೆ ಯಾರಿಗೆ ಯಾರಿಗೆ ಒಲಿದಾಳೋ ಲಕ್ಕವ್ವ, ಭಕ್ತರಿಗೆ ಒಲಿದಾಳ ಲಕ್ಕವ್ವ, ಭಕ್ತರಿಗೆ ಲಕ್ಕವ್ವ. ಇಂದಿನ ಗೆಲುವಲ್ಲಿ ಎಂದು ಕಟ್ಟಿಸಿದೆ ಹೊಸ ಗುಡಿಯ ಒಲದಾಳ ಲಕ್ಕವ್ವ, ಭಕ್ತರಿಗೆ ಯಾರಿಗೆ ಒಲಿದಾಳೋ ಲಕ್ಕವ್ವ, ಭಕ್ತರಿಗೆ ಒಲಿದಾಳೋ ಬಗಲ ಕಡುದನಿಗೆ ಏನ್ ಕೊಟ್ಟೆ ಲಕ್ಕವ್ವ, ಬಾಳೆಹಣ್ಣಾಗೊಂದನು ಕೊಟ್ಟೆ ಒಲದವಳ ಲಕ್ಕವ್ವ, ಭಕ್ತರಿಗೆ ಯಾರಿಗೆ ಒಲಿದವಳೋ ಲಕ್ಕವ್ವ, ಭಕ್ತರಿಗೆ ಒಲಿದಾಳೋ ಲಕ್ಕವ್ವ, ಭಕ್ತರಿಗೆ ಉತ್ರಾಸ ಕಡುದನಿಗೆ ಏನ್ ಕೊಟ್ಟೆ ಲಕ್ಕವ್ವ, ಒತ್ತೊತ್ತೆ ಅಣ್ಣೆ ಯಾರಿಗೆ ಒಲುದಾಳೋ ಲಕ್ಕವ್ವ, ಭಕ್ತರಿಗೆ ಒಲುದಾಳೋ ಲಕ್ಕವ್ವ, ಭಕ್ತರಿಗೆ ಕರಿಯಂಚಿನು ಸೀರೆ ಕಣಕಾಲಿಗರು ಶುಣ ಕೆಣಕದಿರವುಳ ಕಿಡುಗಣ್ಣೆ ಯಾರಿಗೆ ಒಲದವಳ ಲಕ್ಕವ್ವ, ಭಕ್ತರಿಗೆ ಯಾರಿಗೆ ಒಲುದಾಳ ಭಕ್ತರಿಗೆ ಒಲಿದಾಳ ಲಕ್ಕವ್ವ, ಕಣಕಲಿಗರು ಶಿಂದು ಕರ್ಕಂಚಿದು ಸೀರೆ ಕಣಕಲಿ ಗುಟ್ಟು ಕಂಡು ಮರ್ತಾರ ಮನೆಯ ಮೂರು ದೋಳು ಯಾರಿಗೆ ವಲುದಾಳೋಲಕವ್ವ ಭಕ್ತರಿಗೆ ವಲುದಾಳೋ ಯಾರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಒಲಿದಾಳೋ ಮರ್ತಾರ ಮನೆಯ ಮುರುದಳು ಲಕ್ಕವಳು ಮರ್ತಾರ ಮನೆಯ ಮುರುದಳು ಯಾರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಒಲಿದಾಳೋ ಯಾರಿಗೆ ಒಲಿದಾಳೋಲಕ್ಕವ್ವ ಭಕ್ತರಿಗೆ ಒಲಿದಾಳೋಲಕ್ಕವ್ವ ಭಕ್ತರಿಗೆ ಬೇಕಾದರು ಬೆಳ್ಳಿ ಚೌಲ ಮಾಡಿಸಿ ಕೊಣ್ವಿ ಬಂದ ಕಷ್ಟವ ಒಡಿಯವ್ವ ಒಲಿದಾಳೋಲಕ್ಕವ್ವ ಭಕ್ತರಿಗೆ ಒಲಿದಾಳೋ ಯಾರಿಗೆ ಒಲಿದಾಳೋಲಕ್ಕವ್ವ ಭಕ್ತರಿಗೆ ಅದಕ್ಕೆ ವಾಪಕ್ಕೆ ಚಿಕ್ಕರ ಮಗುಳೇನೆ ಸುತಿ ಬಾರೆ ನನ್ನ ಪವಳಿಯ ಯಾರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಸುತಿ ಬಾರೆ ನನ್ನ ಪವಳಿ ಬಾಗಲು ಮುಂದೆ ಒಪ್ಪಿಸೋಗೆ ಮಗುಳೆ ಅರಿಕೆಯ ಯಾರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಒಲಿದಾಳೋಲಕ್ಕವ್ವ ಭಕ್ತರಿಗೆ ಅರಿಕೆ ಮಾಪಕ್ಕೆ ಚಿಕ್ಕರ ಮಗುಳೇನೆ ಸುತಿ ಬಾರೆ ನನ್ನ ಪವಳಿಯ ಯಾರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಒಪ್ಪಿಸೋಗೆ ಮಗಳೇ ಅರಿಕೆ ಬಾಗಲು ಮುಂದೆ ಒಪ್ಪಿಸೋಗೆ ಮಗಳೇ ಅರಿಕೆಯ ಶೋಭನವನ್ನೇ ಶಿವನಿಗೆ ಶೋಭನವೇ ಶೋಭನವನ್ನೇ ಶಿವನಿಗೆ ಶೋಭನ ಶೋಭನವನ್ನೇ ಶಿವನಿಗೆ ಶೋಭನವನ್ನೇ ಶಿವನಿಗೆ ಶೋಭನ ಶೋಭನೊಂಬೋದ ಯಾರು ಮಾಡಿದ್ರಮ್ಮ ಶೋಭನವೇ ನಾರಾಯಣನೊಬ್ಬ ಶಿವನೊಬ್ಬ ಶೋಭನವೇ ಶೋಭನವನ್ನೇ ಶಿವನಿಗೆ ಶೋಭನವೇ ಶಿವನಿಗೆ ಶೋಭನ ಸರಸ್ವತಿ ಸಣ್ಣೋಳೆ ನಗು ಮುಕ್ಕಿದ ಚೆನ್ನೋಳೆ ಶೋಭನವೇ ಕಲಕಂಟಗು ಧರಿಸೆ ಗೆರೆ ಜಮ್ಮ ಶೋಭನ ಧರಿಸೆ ಗೆರೆ ಜಮ್ಮ ಶೋಭನ ಕಲಕಂಟಗು ಧರಿಸೆ ಗೆರೆ ಜಮ್ಮ ಶೋಭನವೇ ಧರಿಸೆ ಗೆರೆ ಕಲು ಕಂಟುಗು ಧರುಸೆ ಗಿರಿಜಂ ಪಾರ್ವತ ದೇವಿ ಶೋಭನವೇ ನಮಿ ಕಲುಸೆ ಕಲ್ಯಾಣದ ಪಾದ ನೂರ ಶೋಭನ ಪಾದ ನೂರ ಶೋಭನ ನಮಿ ಕಲುಸೆ ಕಲ್ಯಾಣದ ಪಾದ ನೂರ ಶೋಭನವೇ ಪಾದ ನೂರ ಶೋಭನ ಕಲುಸೆ ಕಲ್ಯಾಣದ ಪದನೂರ್ ಕಲಿಸಿದ ಮುಗೆ ಶೋಭನವೇ ನೆನೆಯಕಿ ನೆನಗಡಲೆ ಗ್ವನಿಯ ಬಾಳೆ ನೆನೆಯಕ್ಕಿನೆನುಗಡಲೆ ಗ್ವನಿಯ ಬಾಳೆ ಹಣ್ಣು ಸೋಬಾನವೇ ನೀವು ಕೊಟ್ಟು ಬಲಿ ಸರಸ್ವತಿಯ ರಾಮನಿಗೆ ಸೋಬಾನವೇ ರಾಮನಿಗೆ ಸೋಬಾನವನ್ನೇ ಶಿವನಿಗೆ ಸೋಬಾನವೇ ಸೋಬಾನವನ್ನೇ ಶಿವನಿಗೆ ಸೋಬಾನವನ್ನೇ ಶಿವನಿಗೆ ಸೋಬಾನವೇ ಸೋಬಾನವನ್ನೇ ಶಿವನಿಗೆ ಸೋಬಾನವೇ ಸರಸ್ವತಿ ಸಣ್ಣೋಳೆ ನಗುಮಿಕ್ಕಿದ ಚೆನ್ನೋಳೆ ಸೋಬಾನವೇ ಕಲು ಕಂಟಗು ಧರುಸೆ ಗೇರೆ ಜಮ್ಮ ಸೋಬಾನವೇ ಧರುಸೆ ಗೇರೆ ಜಮ್ಮ ಕಲು ಕಂಟಗು ಧರುಸೆ ಗೇರೆ ಜಮ್ಮ ಸೋಬಾನವೇ ಧರುಸೆ ಗೇರೆ ಜಮ್ಮ ಕಲು ಕಂಟಗು ಧರುಸೆ ಗಿರಿಜಂ ಪಾರ್ವತ ದೇವಿ ಸೋಬಾನವೇ ನಮಿ ಕಲುಸೆ ಕಲ್ಯಾಣದ ಪಾದ ನೂರ ಸೋಬಾನವೇ ಕಲ್ಯಾಣದ ಪಾದ ನೂರ ಸೋಬಾನ ನಮಿ ಕಲುಸೆ ಕಲ್ಯಾಣದ ಪಾದ ನೂರ ಸೋಬಾನವೇ ಕಲ್ಯಾಣದ ಪಾದ ನೂರ ಸೋಬಾನ ಕಲುಸೆ ಕಲ್ಯಾಣದ ಪದನೂರ್ ಕಲಿಸಿದ ಮುಗೆ ಸೋಬಾನವೇ ನೆನೆಯಕ್ಕೆ ನೆನಗಡಲೆ ಗ್ವನಿಯ ಬಾಳೆ ಸೋಬಾನವೇ ಗ್ವನಿಯ ಬಾಳೆ ನೆನೆಯಕ್ಕೆ ನೆನಗಡಲೆ ಗ್ವನಿಯ ಬಾಳೆ ಸೋಬಾನವೇ ಗ್ವನಿಯ ಬಾಳೆ ನೆನೆಯಕ್ಕೆ ನೆನಗಡಲೆ ಗ್ವನಿಯ ಬಾಳೆ ಹಣ್ಣು ಸೋಬಾನವೇ ನೀವು ಕೊಟ್ಟು ಬಲಿ ಸರಸ್ವತಿಯ ರಾಮನಿಗೆ ಸೋಬಾನವೇ ರಾಮನಿಗೆ ಸೋಬಾನ ನೀವು ಕೊಟ್ಟು ಬಲಿ ಸರಸ್ವತಿಯ ರಾಮನಿಗೆ ಸೋಬಾನವೇ ರಾಮನಿಗೆ ಅಟ್ಟಕಾಗ್ಯವಳೆ ಹತ್ತು ಕಾಲಿನೇಣಿಯ ಸೋಬಾನವೇ ಒತ್ತಾದು ಎಂದೋ ಹೇಳೋ ದಾಳೆ ಸೋಬಾನವೇ ಒತ್ತಾದು ಎಂದೋ ಹೇಳೋ ದಾಳೆ ಸೋಬಾನವೇ ಒತ್ತಾದು ಎಂದು ಇಳುದಾಳೆ ಸರಸ್ವತಿ ಸೋಬಾನವೇ ನಿನ್ನ ಒತ್ತಿಗೆ ಅತಾರೋ ಬೇನ ವಣ್ಣ ಸೋಬಾನವೇ ನಿನ್ನ ಒತ್ತಿಗೆ ಅತಾರೋ ಬೇನ ವಣ್ಣ ಸೋಬಾನವೇ ಒತ್ತಿಗೆ ತಾರ ಬೆನ್ವಣ ಜ್ಞಾನ ದೇವ ಸೋಬಾನವೇ ನನ್ ಜ್ಞಾನ ಒಳ್ಳೆರಿಗೆ ಬಾರ ಕೊಡಿವೆ ಸೋಬಾನವೇ ಒಳ್ಳೆರಿಗೆ ಬಾರ ಕೊಡುವೆ ನನ್ ಜ್ಞಾನ ಒಳ್ಳೆರಿಗೆ ಬಾರ ಕೊಡಿವೆ ಸೋಬಾನವೇ ಬಾರ ಕೊಡುವೆ ಸೋಬಾನವನ್ನೇ ಶಿವನಿಗೆ ಸೋಬಾನವೇ ಮಾಳಿಗಾಕ್ಯವಳೆ ಆರು ಕಾಲಿನೇಣಿಯ ಸೋಬಾನವೇ ಅವಳ ಜಾವಾದು ಎಂದೋ ಹೇಳೋ ದಾಳೆ ಸೋಬಾನವೇ ಅವಳ ಜಾವಾದು ಎಂದೋ ಹೇಳೋ ದಾಳೆ ಸೋಬಾನವೇ ಜಾವಾದು ಎಂದು ಇಳುದಾಳೆ ಸರಸ್ವತಿ ಸೋಬಾನವೇ ನೀನು ಅಲೆಯ ತಾರೋ ಬೇನು ವಣ್ಣ ಸೋಬಾನವೇ ನೀನು ಅಲೆಯ ತಾರೋ ಬೇನ ವಣ್ಣ ಸೋಬಾನವೇ ಅಲೆಯ ತಾರ ಬೆನ್ವಣ ಜ್ಞಾನ ದೇವ ಸೋಬಾನವೇ ನನ್ ಜ್ಞಾನ ಒಳ್ಳೆರಿಗೆ ಬಾರ ಕೊಡಿವೆ ಸೋಬಾನವೇ ಬಾರ ಕೊಡುವೆ ಸೋಬಾನ ನನ್ ಜ್ಞಾನ ಒಳ್ಳೆರಿಗೆ ಬಾರ ಕೊಡಿವೆ ಸೋಬಾನವೇ ಬಾರ ಕೊಡುವೆ ಸೋಬಾನ ಜ್ಞಾನ ಒಳ್ಳೆರಿಗೆ ಬರಪಡಿವು ನಮ್ಮಾಡ ಸೋಬಾನವೇ ನನ್ನಿಷ್ಟೆ ಒಳ್ಳೆರಿಗೆ ಬಾರ ಕೊಡಿವೆ ಸೋಬಾನವೇ ಬಾರ ಕೊಡುವೆ ಸೋಬಾನ ಸೋಬಾನ ಒಳ್ಳೆ